ಮೊದಲು ನಿಮ್ಮ ವಯಸ್ಸು 70 ಹೆಚ್ಚಿದ್ರೆ, ವಿಕಲಾಂಗರಾಗಿದ್ರೆ, ನಿಮ್ಗೆ ಬ್ಯಾಂಕ್ ಹೋಗಲು ಆಗದಿದ್ರೆ ಬ್ಯಾಂಕ್ ನಿಮ್ಮ ಹತ್ತಿರ ಬರುತ್ತೆ, ಅದು ಅಗತ್ಯ ಸೇವೆಗಳ ಜೊತೆ ಮತ್ತು ಮಿತ ಬೆಲೆಯಲ್ಲಿ. ಸೀನಿಯರ್ ಎಲ್ಲಕ್ಕಿಂತ ಮೊದಲು RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಕಾರವಾರ ಯಕ್ಷಗಾನದ ಹಾಡುಗಳು. ಪ್ರಸಂಗ: ರಾಮಾಂಜನೇಯ ಯುದ್ಧ. ಭಾಗವತರು ನಾರಣಪ್ಪ ಉಪ್ಪೂರು, ಮದ್ದಳೆ ದುರ್ಗಪ್ಪ ಗುಡಿಗಾರ್, ಶ್ರುತಿ ಪಿವಿ ಹಂದೆ. ಕೇಳಿ ರಾಮಾಂಜನೇಯ ಯುದ್ಧ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ರಾಮಾಂಜನೇಯ ಯುದ್ಧದಲ್ಲಿ ಕೆಲವು ಪದ್ಯಗಳು. ಶ್ರೀರಾಮನು ವಿಶ್ವಾಮಿತ್ರರಿಗೆ ಭಾಷೆ ಕೊಟ್ಟ ವಿಚಾರ ಆಕಾಶವಾಣಿಯಿಂದ ಕೇಳಿದ ಶಕುಂತರಾಜನು ದುಃಖಿಸುತ್ತಿರಲು ನಾರದರ ಉಪದೇಶದಂತೆ ಅಂಜನಾದೇವಿಯ ಮರೆ ಹೋಗುತ್ತಾನೆ. ಹರಣದಾನ ನೀಡು ಜನ ಕರುಣದಿಂದ ರಕ್ಷಿಸು. ಸ್ತುತಿಗೆ ಮೆಚ್ಚಿದ ಅಂಜನೆ ಅಭಯ ಕೊಡುತ್ತಾಳೆ. ಮೆಚ್ಚಿದನು ನಿನ್ನ ವಲಸ್ತೌದ್ಯಕ್ಕೆ, ಮೆಚ್ಚಿದನು ನಿನ್ನ ವಲಸ್ತೌದ್ಯಕ್ಕೆ ಸಚ್ಚರಿತನಗೆ ಜೀವದಾನವ ನಿಚ್ಚಡದಿ ನಿನಗಿತ್ತೆ. ಜೀವದಾನವ ನಿಚ್ಚಡದಿ ನಿನಗಿದ್ದ ಹರಿಹರರಡ್ಡ ಗಟ್ಟಿದರು ಉಚ್ಚರಿಸಿದು ದಗೆಡರು ಬಾರದು ಚೊಚ್ಚಿಲಾತ್ಮಜ ಹನುಮನಾಣೆ. ಮದಿಚ್ಛಿತವನು ಸುರನು ದಗ್ ಅಭಯವನಿತ್ತಳ ನೃಪಗೆ. ಧ್ಯಾನಿಸಿದ ಕೂಡಲೇ ಹನುಮಂತನು ಬಂದು ಮಾತೆಗೆ ಧೈರ್ಯ ಹೇಳುತ್ತಾನೆ. ಅಮ್ಮ ನೀನದು ಯಾಕೆ, ಅಮ್ಮ ನೀನದು ಯಾಕೆ ಬಿಡುಮನದ ತುಂಬಾನವನು ಪರಾಕೆ, ಬಿಡುಮನದ ತುಂಬಾನವನು ಪರಾಕೆ. ನಿಮ್ಮ ಮನದೊಳವನೀಗ ಕೆಲವಿರರ ನಮ್ಮೆ ಕೇಳುವೆನು ಬೇಗ. ಶಕುಂತರಾಜನಿಗೆ ರಾಮನಾಮ ಪ್ರಭಾವವನ್ನು ಉಪದೇಶಿದ ಹನುಮಂತ ಮನದಲ್ಲಿಯೇ ಯೋಚಿಸುತ್ತಾನೆ. ಮರುತ ಸುತ ಈ ಗರದಿ ಭೂವರಗರುಗಿ ತನ್ನಯ ಮನದೊಳೆಣಿಸಿದ ತರಣಿ ಕುಲ ಜನ ಕಣಗಳು ಪುಸಿಲ್ಲ ವಾಲಿಯನ ತರಿದನೊಂದೇ ಬಾಣಗಳು ಅದನರಿ ತರಿದು ಬಗೆಗೊಂಡು ಬಾಳುವ ತೆರನ ಕಾಣೆ, ಬಾಳುವ ತೆರನ ಕಾಣೆನೆನುತ್ತ ಜನನಿಯೊಳರೆದ ಮನದಿರವ. ಮಾತಾ ಶ್ರೀರಾಮನು ಸುಗ್ರೀವನನ್ನು ಸಂಧಾನಕ್ಕೆ ಕಳುಹುತ್ತಾನೆ. ಸಂಧಾನಕ್ಕೆ ಒಪ್ಪದ ಹನುಮಂತನ ಬಗ್ಗೆ ಶ್ರೀರಾಮನು ಬಹುರೀತಿಯಾಗಿ ಯೋಚಿಸುತ್ತಿರಲು ಸೀತೆ ವಿನೋದವಾಗಿ ಶ್ರೀರಾಮನನ್ನು ವಿಚಾರಿಸುತ್ತಾಳೆ. ಆಪವನ ಜನ ಪರಾಕ್ರಮಕ್ಕೆ ವಿಸ್ಮಯ ಪಡುದ ಭೂಪುತ್ರಿಯರ ಸಜ್ಜಾಲಯವನೊಳಪೋಕು ಕೋಪದ ಬದಿ ಹಲವ ನಡೆಸುವುದಿರಲು ಕೋಪದ ಬದಿ ಹಲವ ನಡೆಸುತ್ತಿರಲದ ಕಂಡು ಕಾಂತೆ ಜಾನಕಿ ನುಡಿದಳು. ಏನಿದೇನು ಸಿಟ್ಟು ಸುಕಾಂತ ನಿಮ್ಮದಲ್ಲಿದ್ದ ವಿಧಾನ ಬಟ್ಟವನ ಅವರು ತಾತ್ಮಜನು ಎಲ್ಲಿ ಮೂರ್ತಿಗೆ ಕಲ್ಯಾಣ ಕೀರ್ತಿಗೆ ಕಾಕುಸ್ತನಿಗೆ ಕೌಸಲ್ಯ ಯನಿಗೆ ಕಾಕುಸ್ತನಿಗೆ ಕೌಸಲ್ಯ ಯನಿಗೆ ಜ್ಯೋತಿ ಬೆಳಗಿರೆ ಆದಯ್ಯ ದಯ್ಯ ರಗತನ ದಿನ ಕದಿನ ದಯ ದಯ್ಯ ತಾರೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ನಾರಣಪ್ಪ ಉಪ್ಪೂರು, ಮದ್ದಳೆ ದುರ್ಗಪ್ಪ ಗುಡಿಗಾರ್, ಶ್ರುತಿ ಪಿವಿ ಹಂದೆ. ಇದೀಗ ಕೃಷಿ ಮಾಹಿತಿ. ಅಮೃತಬಳ್ಳಿ, ಗುಡೂಚಿ, ಕಾಡು ಹಾಕು, ಕಾಶಿ, ಈ ಎಲ್ಲ ಹೆಸರುಗಳಿಂದ ಕರೆಯುತ್ತಾ ಇರುವಂತಹ ಈ ಬಳ್ಳಿಯ ಉಪಯೋಗಗಳು ಹಲವು. ಗುಣದಲ್ಲಿ ಅಮೃತಕ್ಕೆ ಸಮಾನ, ಆದರೆ ರುಚಿಯಲ್ಲಿ ಕಹಿ ಮತ್ತು ಒಗರು. ಅಮೃತಬಳ್ಳಿಯ ಉತ್ಪತ್ತಿ ಹೇಗಾಯಿತು ಎನ್ನುವುದಕ್ಕೂ ಕೂಡ ಒಂದು ಕಥೆ ಇದೆ. ಸಂಸ್ಕೃತದಲ್ಲಿ ಇದನ್ನು ಗುಡೂಚಿ ಎಂದು ಕರೆಯಲಾಗ್ತದೆ. ಅಮೃತ, ಮಧುಪರ್ಣಿ, ಚಿನ್ನ, ಚಿನ್ನರೂಹ, ಮತ್ಸಾದನಿ, ಜೀವಂತಿ, ಸೋಮವಲ್ಲಿ, ಚಂದ್ರಲಕ್ಷಣಿಕ, ರಸಾಯಿನಿ, ವಯಸ್ಥ, ಕುಂಡಲಿ, ಧೀರ, ಈ ಎಲ್ಲ ಪರ್ಯಾಯ ಪದಗಳಿಂದ ಕರೆಯಲ್ಪಡುವ ಅಮೃತಬಳ್ಳಿ ಬಲವನ್ನು ಉಂಟು ಮಾಡುವುದಾಗಿದ್ದು ತ್ರಿದೋಷ ನಾಶಕ, ಅಂದರೆ ವಾತ, ಪಿತ್ತ ಮತ್ತು ಕಫ ಹರವಾಗಿದೆ. ಅಮೃತಬಳ್ಳಿಯನ್ನು ಎಲ್ಲಿಯೇ ನೆಟ್ಟರೂ ಕೂಡ ಚಿಗುರು ಹುಟ್ಟಿ ಮತ್ತೊಂದು ಹೊಸ ಬಳ್ಳಿ ಉತ್ಪತ್ತಿಯಾಗ್ತದೆ. ಇದು ಒಣಗುವುದಾಗಲಿ ನಾಶವಾಗುವುದಾಗಲಿ ಆಗದೇ ಇರುವುದರಿಂದಲೇ ಅಮೃತ, ಅಂದರೆ ಸಾವು ಇಲ್ಲದ್ದು ಎನ್ನುವಂತಹ ಹೆಸರು ಬಂದಿದೆ. ಇದನ್ನು ತುಂಡು ತುಂಡು ಮಾಡಿದರೂ ಮತ್ತೆ ಛಲ ಬಿಡದ ತ್ರಿವಿಕ್ರಮನಂತೆ ಬೆಳೆಯುತ್ತಲೇ ಇರುತ್ತದೆ. ಆದ್ದರಿಂದ ಚಿನ್ನೋದ್ಭವ ಲತಾ ಎನ್ನುವಂತಹ ಇನ್ನೊಂದು ಹೆಸರು ಕೂಡ ಇದೆ. ಕುಂಡಲದ ಆಕೃತಿಯಲ್ಲಿ ಬಳ್ಳಿ ಇರುವುದರಿಂದ ಕುಂಡಲಿ ಎನ್ನುವುದಾಗಿಯೂ ಕೂಡ ಇದನ್ನು ಕರೆಯಲಾಗ್ತದೆ. ವೈಜ್ಞಾನಿಕವಾಗಿ ಅಮೃತ ಬಳ್ಳಿಯನ್ನು ಟಿನೋಸ್ಪೊರಾ ಕಾರ್ಡಿಫೋಲಿಯಾ ಎಂದು ಕರೆಯಲಾಗ್ತದೆ. ಇದು ಮೆನಿಸ್ಟೇರ್ಮಿಯೇಸಿಯೇ ಕುಟುಂಬಕ್ಕೆ ಸೇರಿರುವಂತಹ ಸಸ್ಯ. ಆಸರೆಯ ಗಿಡದ ಮೇಲೆ ಹಬ್ಬುವ ಈ ಬಳ್ಳಿಯು ಒರಟಾದ ಬೂದಿ ಮಿಶ್ರಿತ ಕಂದು ಬಣ್ಣದ ತೊಗಟೆಯನ್ನು ಹೊಂದಿದ್ದು ಕೆಲವೊಂದು ಬಾರಿ ಹಾಲು ಬಿಳುಪಾಗಿ ಕೂಡ ಕಂಡುಬರುತ್ತದೆ. ಹಸಿರು ಮಿಶ್ರಿತ ಹಳದಿ ಬಣ್ಣದ ಹೂಗಳಿದ್ದು ಗಂಡು ಮತ್ತು ಹೆಣ್ಣು ಹೂಗಳು ಬೇರೆ ಬೇರೆ ಗಿಡಗಳಲ್ಲಿ ಬಿಡುತ್ತವೆ. ಕಾಯಿಯು ಮಾಗಿದಾಗ ಗಾಢ ಕೆಂಪು ಬಣ್ಣವನ್ನು ಹೋಲುವ ಹೊಳಪುಳ್ಳ ದುಂಡಗಿನ ಹಣ್ಣನ್ನು ಕಾಣಬಹುದು. ಅಮೃತ ಬಳ್ಳಿಯ ಕಾಂಡ, ಎಲೆ, ಬೇರು ಔಷಧೀಯ ಗುಣವನ್ನು ಹೊಂದಿದೆ. ನಾಟಿ ಮಾಡಿದ 3 ಅಥವಾ 4 ತಿಂಗಳ ನಂತರ ಎಲೆಗಳು ಕೊಯ್ಲಿಗೆ ಬರುತ್ತವೆ. ನಂತರ ಪ್ರತಿ ತಿಂಗಳಿಗೆ ಒಂದು ಸಾರಿ ಬಲಿತ ಎಲೆಗಳನ್ನು ಕೊಯ್ಲು ಮಾಡಿ ಉಪಯೋಗಿಸಬಹುದು. ಪ್ರತಿ ಗಿಡದಿಂದ ವರ್ಷದಲ್ಲಿ ಸುಮಾರು 1 ಕಿಲೋದಷ್ಟು ಒಣಗಿದ ಎಲೆಗಳನ್ನು ಹಾಗೂ 500 ಗ್ರಾಂನಷ್ಟು ಕಾಂಡದ ಇಳುವರಿಯನ್ನು ಪಡೆಯಬಹುದು. ಸಾಮಾನ್ಯವಾಗಿ ಎಲ್ಲ ಪ್ರದೇಶಗಳಲ್ಲಿ ಹಾಗೂ ಎಲ್ಲ ಋತುಗಳಲ್ಲಿ ಇವುಗಳನ್ನು ಬೆಳೆಯಬಹುದು. ಅಮೃತ ಬಳ್ಳಿಗೆ ಕಾಲಕಾಲಕ್ಕೆ ನೀರು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟರೆ ಬಹಳಷ್ಟು ಒಳ್ಳೆಯದು. ಎಲ್ಲ ರೀತಿಯ ಮಣ್ಣುಗಳಲ್ಲೂ ಕೂಡ ಬೆಳೆಯುವ ಈ ಬಳ್ಳಿಯು ಹೆಚ್ಚಿನ ಸಾವಯವ ಅಂಶವುಳ್ಳ ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೀತದೆ. ಬೇರು ಬಿಟ್ಟ ಕಾಂಡದ ತುಂಡುಗಳನ್ನು 1 ಮೀಟರ್ ಅಂತರದಲ್ಲಿ ನೆಡಬೇಕು. ನಾಟಿ ಮಾಡಿದ ನಂತರ ಮೊದಲ ವಾರದಲ್ಲಿ ಪ್ರತಿದಿನವೂ ನೀರನ್ನು ಕೊಟ್ಟಲ್ಲಿ ಬಳ್ಳಿಯು ಸ್ಥಿರವಾಗಿ ಹೊಂದಿಕೊಳ್ಳುವುದಕ್ಕೆ ನೆರವಾಗ್ತವೆ. ನಂತರದ ದಿವಸಗಳಲ್ಲಿ 5 ರಿಂದ 6 ದಿವಸಗಳಿಗೆ ಒಂದು ಸಾರಿ ನೀರನ್ನು ಕೊಟ್ಟರೆ ಸಾಕು. ಬಳ್ಳಿಯು ಮೇಲೆ ಹಬ್ಬುವುದಕ್ಕೆ ಸೂಕ್ತ ಆಶ್ರಯನ್ನು ಕೊಟ್ಟರೆ ಒಳ್ಳೆಯದು. ಬೂದು ರೋಗ ಅಮೃತ ಬಳ್ಳಿಯನ್ನು ಬಾಧಿಸುವಂತಹದ್ದಿದೆ. ಇದು ಕೀಟಗಳಿಂದ ಎಲೆಗಳ ಮೇಲೆ ವಿಸರ್ಜಿತವಾದಂತಹ ಅಂಟಿನ ಮೇಲೆ ಕಪ್ಪನೆಯ ಶಿಲೀಂಧ್ರ ಬೆಳೆದು ಬಳ್ಳಿಯ ಆಹಾರ ಉತ್ಪಾದನಾ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಕ್ರಮೇಣ ಎಲೆಗಳು ಒಣಗಿ ಉದುರಬಹುದು. ಇದನ್ನು ಹತೋಟಿ ಮಾಡುವುದಕ್ಕೂ ಕೂಡ ಅಕ್ಕಿ ಹಿಟ್ಟನ್ನು ಕುದಿಯುವ ನೀರಿನಲ್ಲಿ ಬೆರೆಸಿ ದ್ರಾವಣವನ್ನಾಗಿ ಮಾಡಿಕೊಂಡು ಆರಿದ ಮೇಲೆ ಗಿಡಗಳ ಮೇಲೆ ಸಿಂಪಡಿಸಬೇಕು. ಅಕ್ಕಿ ಹಿಟ್ಟು ಕಪ್ಪನೆಯ ಶಿಲೀಂಧ್ರದೊಂದಿಗೆ ಅಂಟಿಕೊಂಡು 1-2 ದಿವಸಗಳ ನಂತರ ಒಣಗಿ ಅದರ ಜೊತೆಗೆ ಉದುರುತ್ತದೆ. ಅಮೃತ ಬಳ್ಳಿ ಅನೇಕ ಔಷಧೀಯ ಗುಣವನ್ನು ಹೊಂದಿದೆ. ಎಲ್ಲ ಬಗೆಯ ಜ್ವರಗಳಲ್ಲಿಯೂ ಕೂಡ ಅಮೃತ ಬಳ್ಳಿಯನ್ನು ಉಪಯೋಗಿಸಬಹುದು. ಅಮೃತ ಬಳ್ಳಿಯ ತಾಜಾ ಕಾಂಡವನ್ನು ಜಜ್ಜಿ ಹಿಸುಕಿ ರಸ ತೆಗೆದು 2 ಚಮಚ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ದಿವಸಕ್ಕೆ 3 ಬಾರಿ ಆಹಾರ ಸೇವನೆಗೆ ಮುಂಚೆ ಕುಡಿಬೇಕು. ತಾಜಾ ಕಾಂಡ ಸಿಗದಿರುವಾಗ ಒಣಗಿದ ಕಾಂಡವನ್ನು ಬಳಸಬಹುದಾದರೂ ತಾಜಾ ಕಾಂಡವೇ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಯಕೃತ್ ಅಥವಾ ಲಿವರ್ನ ತೊಂದರೆಗಳಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 4 ಚಮಚೆಯಷ್ಟು ಅಮೃತ ಬಳ್ಳಿಯ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಕುಡಿಬೇಕು. ಅಲ್ಲದೆ ಅಮೃತ ಬಳ್ಳಿಯ ಎಲೆಗಳಿಂದ ತಯಾರಿಸಿರುವಂತಹ ತಂಬುಳಿಯನ್ನು ಆಹಾರದಲ್ಲಿ ಸೇವಿಸಬಹುದು. ಸಂಧಿವಾತ ಅಂದರೆ ಮಂಡಿ ನೋವಿನಿಂದ ಬಳಲ್ತಾ ಇರುವಂಥವರು 1 ಚಮಚ ಅಮೃತ ಬಳ್ಳಿಯ ರಸದೊಂದಿಗೆ 1 ಚಮಚ ಶುಂಠಿ ರಸ ಹಾಗೂ ಜೇನುತುಪ್ಪವನ್ನು ಬೆರೆಸಿ ದಿನಕ್ಕೆ 2 ಬಾರಿ ಊಟಕ್ಕೆ ಮುಂಚೆ ಸೇವಿಸಿದರೆ ಆರಾಮವಾಗುತ್ತದೆ. ಮಧುಮೇಹದಿಂದ ಬಳಲ್ತಾ ಇರುವಂಥವರು 2 ಚಮಚೆ ಅಮೃತ ಬಳ್ಳಿಯ ರಸ ಅಥವಾ ಕಷಾಯವನ್ನು ತಯಾರಿಸಿ ಕುಡಿಬೇಕು. ದಿನಕ್ಕೆ 2 ಬಾರಿ ಊಟಕ್ಕೆ ಮುಂಚೆ ಕುಡಿದರೆ ಒಳ್ಳೆಯದು. ಬೆಳಿಗ್ಗೆ 3-4 ಅಮೃತ ಬಳ್ಳಿಯ ಎಲೆಗಳನ್ನು ಅಗೆದು ತಿನ್ನುವುದು ಕೂಡ ಮಧುಮೇಹಿಗಳಿಗೆ ಒಳ್ಳೆಯದೇ. ಅಧಿಕ ರಕ್ತದ ಒತ್ತಡದಿಂದ ಬಳಲ್ತಾ ಇರುವಂಥವರು ಅಮೃತ ಬಳ್ಳಿಯ ರಸವನ್ನು ಪ್ರತಿದಿನ ಬೆಳಿಗ್ಗೆ 2 ಚಮಚೆಯಷ್ಟನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಕುಡಿಬೇಕಾಗ್ತದೆ. ಸ್ತ್ರೀಯರಲ್ಲಿ ಮಾಸಿಕ ರಕ್ತಸ್ರಾವ ಅಧಿಕವಾಗ್ತಾ ಇದ್ದಲ್ಲಿ ಅಮೃತ ಬಳ್ಳಿಯ ರಸವನ್ನು 3 ಚಮಚೆಯಷ್ಟನ್ನು ಸಕ್ಕರೆ ಬೆರೆಸಿ ದಿನಕ್ಕೆ 2 ಬಾರಿ ಸೇವನೆ ಮಾಡಿದರೆ ಒಳ್ಳೆಯದು. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಅಮೃತ ಬಳ್ಳಿಯ ರಸವನ್ನು ಹಾಲು ಹಾಗೂ ಸಕ್ಕರೆಯೊಂದಿಗೆ ಕುಡಿಸಬೇಕು. ಹೃದ್ರೋಗದಿಂದ ಬಳಲ್ತಾ ಇರುವವರಿಗೂ ಅಮೃತ ಬಳ್ಳಿಯ ಸೇವನೆ ಒಳ್ಳೆಯದು. ಇದರಿಂದ ಹೃದಯದ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಕೆಮ್ಮಿನ ತೊಂದರೆ ಇರುವಂಥವರು ಅಮೃತ ಬಳ್ಳಿ, ಆಡು ಸೋಗೆ ಹಾಗೂ ಜ್ಯೇಷ್ಠಮಧು ಈ 3 ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಕಷಾಯವನ್ನು ತಯಾರಿಸಿ ಕುಡಿಬೇಕು. ಮೂಲವ್ಯಾಧಿ ತೊಂದರೆಯಿಂದ ಬಳಲುವವರು ಅಮೃತ ಬಳ್ಳಿಯಿಂದ ತಯಾರಿಸಿದ ತಂಬುಳಿಯನ್ನು ಪ್ರತಿ ದಿವಸ ಆಹಾರದಲ್ಲಿ ಬಳಸಬಹುದು. ಮೊಡವೆಗಳಿಗೆ ಅಮೃತ ಬಳ್ಳಿಯ ಎಲೆ ಅಥವಾ ಕಾಂಡದ ರಸವನ್ನು ಪ್ರತಿ ದಿವಸ ರಾತ್ರಿ ಮಲಗುವುದಕ್ಕೆ ಮೊದಲು ಮುಖಕ್ಕೆ ಲೇಪಿಸಿಕೊಂಡು ಬೆಳಿಗ್ಗೆ ತೊಳೆದುಕೊಳ್ಳುವುದರಿಂದ ಮೊಡವೆಗಳು ಮಾಯುತ್ತವೆ, ಅಲ್ಲದೆ ಮುಖದ ಕಾಂತಿಯೂ ಕೂಡ ಹೆಚ್ಚುತ್ತದೆ. ನಿಶಕ್ತಿಯುಳ್ಳವರು 4 ಚಮಚೆ ಅಮೃತ ಬಳ್ಳಿಯ ರಸವನ್ನು ಜೇನುತುಪ್ಪದೊಂದಿಗೆ ಪ್ರತಿ ದಿವಸ 2 ಬಾರಿ ಸೇವನೆ ಮಾಡುವುದರಿಂದ ನಿಶಕ್ತಿ ದೂರವಾಗುತ್ತದೆ. ಇದು ಶಕ್ತಿವರ್ಧಕ ಟಾನಿಕ್ನಂತೆ ಕೆಲಸ ಮಾಡುತ್ತದೆ. ಪಿತ್ತದಿಂದ ಆಗಿರುವಂತಹ ದಂದಿಗಳು ಅಥವಾ ಅಲರ್ಜಿಯಿಂದ ಮೈ ಮೇಲೆ ಪಿತ್ತದ ಗನಂದಿಗಳಾಗಿದ್ದಲ್ಲಿ ಅಮೃತ ಬಳ್ಳಿಯ ಎಲೆ, ಸಾಸಿವೆ ಹಾಗೂ ಶ್ರೀಗಂಧದ ಚಕ್ಕೆ ಇವನ್ನು ಅರೆದು ಲೇಪಿಸಿಕೊಂಡಲ್ಲಿ ಉರಿ ಹಾಗೂ ನವೆ ಕಡಿಮೆಯಾಗ್ತದೆ. ಹಾಗೆ ಅನೇಕ ಚರ್ಮರೋಗಗಳು, ವಿಶೇಷವಾಗಿ ಇಸ್ಬು ಹಾಗೂ ಕಜ್ಜಿ ಇಂತಹ ಚರ್ಮರೋಗಗಳಿಂದ ಬಳಲುವವರು ಬೇವಿನ ತೊಗಟೆ ಹಾಗೂ ಅಮೃತ ಬಳ್ಳಿಯ ಕಷಾಯದ ಸೇವನೆಯನ್ನು ಮಾಡಬೇಕು. ಎದೆಯುರಿ ಹಾಗೂ ಹುಳಿ ತೇಗು ಇರುವಂತಹ ವ್ಯಕ್ತಿಗಳು 4 ಚಮಚೆ ಅಮೃತ ಬಳ್ಳಿಯ ರಸವನ್ನು